ಪರಿಶಿಷ್ಟ ಪಂಗಡಗಳ ಅಭಿವೃದ್ದಿಗೆ ಕೇಂದ್ರ ರಾಜ್ಯ ಸರ್ಕಾರಗಳಿಂದ ಹಲವು ಯೋಜನೆ ಜಾರಿ, ಜೆಪಿ ನಡ್ಡಾ. ಈ ಸ್ವತ್ತು ತಂತ್ರಾಂಶ ಸಮಸ್ಯೆಗೆ ಶೀಘ್ರದಲ್ಲೇ ತಾರ್ಕಿಕ ಪರಿಹಾರ, ಸಚಿವ ಶಿವರಾಮ್ ಹೆಬ್ಬಾರ್. ಇಂದು ವಿಶ್ವ ಮೂಲವ್ಯಾಧಿ ದಿನ, ರೋಗಿಗಳಲ್ಲಿ ಜಾಗೃತಿ ಮೂಡಿಸಲು ಸಚಿವ ಡಾ ಕೆ ಸುಧಾಕರ್ ಕರೆ. ಕಪ್ಪತಗುಡ್ಡ ಸಂರಕ್ಷಣೆಗಾಗಿ ವಿಶೇಷ ಪಡೆ ರಚನೆಗೆ ಬಸವರಾಜ ಹೊರಟ್ಟಿ ಒತ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು 1:51. ಇದು ಆಕಾಶವಾಣಿ. ಈಗ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ಅದಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆ ನೀಡಿ. ಹೆಚ್ಚಿನ ಮಾಹಿತಿಗೆ 1:04 or 1:45 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ. ಸರ್ಷಧಿ ಕೇಂದ್ರಗಳಿವೆ, ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ ಉಸೆ ಮಿಲ್ನೆ ವಾಲಾ ಕುಚ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹಿ ಛೋಡೇ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೇ ಟೋಲ್ ಫ್ರೀ ನಂಬರ್ 1-8. ಮೆದುಳು ಆರೋಗ್ಯ ಉಪಕ್ರಮದ ಸರಣಿ ಸುಮೇಧ ಸೌಖ್ಯ. ಸುಮೇಧ ಸೌಖ್ಯ, ಮನುಷ್ಯನ ಸಮಗ್ರ ಆರೋಗ್ಯದ ಮೂಲ ಮೆದುಳು ಆರೋಗ್ಯ. ನಿರಂತರ ತಲೆನೋವು ಬೆಂಗಳೂರು ಆಕಾಶವಾಣಿಯಲ್ಲಿ 9:02 101.3 FM ರೈನ್ಬೋದಲ್ಲಿ ಪ್ರಸಾರ ಸುಮೇಧ ಸೌಖ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಆತ್ಮ ನಿರ್ಭರ್ ಭಾರತ್ ಕಟ್ಟುವಲ್ಲಿ ಸಬ್ಕಾ ಸಾಥ್ ರಸಪ್ರಶ್ನೆ ಕಾರ್ಯಕ್ರಮ ಸಬ್ಕಾ ವಿಕಾಸ್ ಮಹಾಕ್ವಿಜ್ ವರ್ಷಪೂರ್ತಿ 52 ವಾರಗಳು ನಡೆಯಲಿದೆ. ಕ್ವಿಜ್ನ ವಿಷಯ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಜಲಜೀವ .mygov.in ಲಾಗಿನ್ ಆಗಿ ಅಲ್ಲಿ ಸರ್ಕಾರದ 14 ವಿವಿಧ ಯೋಜನೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ಪ್ರಶ್ನೆಗಳು ಹಿಂದಿ, ಇಂಗ್ಲಿಷ್ ಅನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2,000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಇಂದೇ ಮಹಾಕ್ವಿಜ್ ಸಬ್ಕಾ ವಿಕಾಸ್ ಮಹಾಕ್ವಿಜ್. ಶ್ರೋತೃಗಳೇ, ಈಗ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯೊಂದನ್ನು. Okay. ಪೂರಿ ಭಾಗ್ಯವೇ ಜನನಿ ನಿನಗೆ ಆರತಿ ಹೊಸ ಚೇತನ ನೀಡುತ್ತ ಹಯಸು ನಿನ್ನ ಸಂತತಿ ಹಯಾರತಿ ಇದು ಆಕಾಶವಾಣಿಯ ಕೇಳುಗರಿಗೆ ನಮಸ್ಕಾರ. ನಾವಿರೋದು ಏರ್ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ. ನಮ್ಮ ಯುವ ಪೀಳಿಗೆಗೆ ಅವರವರ ಅಭಿಪ್ರಾಯವನ್ನ ಅನಿಸಿಕೆಗಳನ್ನ ವ್ಯಕ್ತಪಡಿಸೋದಕ್ಕೆ ಆಕಾಶವಾಣಿ ಇವರು ಅವಕಾಶ ಮಾಡಿಕೊಟ್ಟು ಸಹಜ. ಅಂತಹ ಅಗಾಧವಾದ ಕನಸುಗಳನ್ನ ಒತ್ಕೊಂಡಿರುವ ನನ್ನ ಫ್ರೆಂಡ್ಸ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮೊದಲಿಗೆ ಸಹನಾ, ಇವರ ಕನಸಿನ ಭಾರತದ ಕುರಿತು ಏನ್ ಹೇಳ್ತಾರೆ ಕೇಳೋಣ. ನನ್ನ ಹೆಸರು ಸಹನಾ. ನಾನು ಶಿಕ್ಷಣದ ಬಗ್ಗೆ ಭವಿಷ್ಯ ಭಾರತದಲ್ಲಿ ಹೇಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾರತದಲ್ಲಿ ಶತಮಾನಗಳಿಂದಲೂ ಶಿಕ್ಷಣ ನೀತಿ ವಿಭಿನ್ನವಾಗಿದೆ. ಔಪಚಾರಿಕ ಶಿಕ್ಷಣ ಪದ್ಧತಿಯಾಗಿತ್ತು. ಇಲ್ಲಿ ಯಾವುದೇ ಸೀಮಿತ ಅಂದರೆ ಅಕಾಡೆಮಿಕ್ ಶಿಕ್ಷಣ ಇರುತ್ತಿರಲಿಲ್ಲ. ನಂತರ ತರಗತಿಗನುಗುಣವಾಗಿ ಪಠ್ಯಗಳನ್ನು ಕೂಡ ಅಳವಡಿಸಲಾಗಿದೆ. ಪಠ್ಯದಲ್ಲಿರುವ 2020 ಜಾರಿಗೆ ತರಲಾಗಿದೆ. ದೇಶದ ಶಿಕ್ಷಣವು ಕಾಲಕಾಲಕ್ಕೆ ಬದಲಾವಣೆ ಕಂಡಿದೆ. ವ್ಯಕ್ತಿಗೆ ಶಿಕ್ಷಣದ ಬಗ್ಗೆ ಇರಬೇಕಾದ ಮೂಲ ಹಕ್ಕುಗಳಲ್ಲಿ ಒಂದಾಗಿದೆ. ಆತನ ಜೀವನಕ್ಕೆ ವ್ಯಕ್ತಿತ್ವ ಮೌಲ್ಯ ಶಿಕ್ಷಣಕ್ಕೆ ಒತ್ತು ನೀಡುತ್ತಿತ್ತು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು, ಸಂಯಮ, ಹಿರಿಯ ಕಿರಿಯರಿಗೆ ಗೌರವ ನೀಡುವುದನ್ನು ಕಲಿಯುತ್ತಿದ್ದ. ಒತ್ತು ನೀಡಬೇಕು, ಹಾಗಂತ ಶಿಕ್ಷಣಕ್ಕೆ ತಕ್ಕಂತೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಬೇಕು. ಏಕೆಂದರೆ ಪದವಿಗಳಿಗೆ ತಕ್ಕಂತೆ ಉದ್ಯೋಗ ಅವಕಾಶಗಳು ಸಿಗುತ್ತಿಲ್ಲ. ಹಾಗೂ ಮಾತೃಭಾಷೆಯನ್ನು ಶಿಕ್ಷಣ ನೀತಿಯಲ್ಲಿ ಕಡ್ಡಾಯಗೊಳಿಸಬೇಕು ಮತ್ತು ಶಿಕ್ಷಣಕ್ಕೆ ತಕ್ಕಂತೆ ಪ್ರಾಯೋಗಿಕ ಶಿಕ್ಷಣವನ್ನು ಹೆಚ್ಚಾಗಿ ಮಾಡಬೇಕು. ಇದಕ್ಕೆ ಕೇವಲ ಶಿಕ್ಷಣ ಪದ್ಧತಿ ಮಾತ್ರ ಹೊಣೆಯಾಗಬಾರದು. ಅಭಿವೃದ್ಧಿಯಾಗುವ ಶಿಕ್ಷಣ ಅಗತ್ಯವಿದೆ. ಹಾಗೂ ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ನಡುವೆ ಸ್ನೇಹದ ಸಂಬಂಧವಿರಬೇಕು. ಎಲ್ಲ ವಿಷಯಗಳಲ್ಲೂ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕು ಸಿಗುತ್ತಿದೆ. ತಂತ್ರಜ್ಞಾನವು ಅಭಿವೃದ್ಧಿಯಾಗಿದ್ದು ಶಿಕ್ಷಣದಲ್ಲಿ ಕೂಡ ಬಳಕೆಯಾಗುತ್ತಿದೆ. ವಿಧ ವಿಧವಾದ ಕೋರ್ಸ್ಗಳು ದೇಶಕ್ಕೆ ಪರಿಚಯವಾಗುತ್ತಿದೆ. ಇದು ಮುಂದುವರೆದ ಶಿಕ್ಷಣ ಭಾಗವಾಗಿದೆ. ಹೀಗಾಗಿ ಅವಾದ ಎಲ್ಲವನ್ನು ಪಡೆಯುವ ದೇಶವಾಗಬೇಕು. ಇದು ನನ್ನ ಶಿಕ್ಷಣದ ಕುರಿತು ಇರುವ ಒಂದು ಸಣ್ಣ ಕನಸಾಗಿದೆ. ಇಷ್ಟು ಹೇಳಲು ಅವಕಾಶ ಕೊಟ್ಟ ತಮಗೆ ಧನ್ಯವಾದಗಳು. ಜಗತ್ತಿನ ಬದಲಾವಣೆಗೆ ಶಿಕ್ಷಣ ಒಂದು ಪ್ರಬಲವಾದ ಆಯುಧ. ಈ ಕುರಿತು ನಿಮ್ಮ ಕನಸು ಅಭಿವೃದ್ಧಿ ಹೊಂದುತ್ತಿರುವ ಭಾರತಕ್ಕೆ ಆಯುಧವೇ ಸರಿ. ಧನ್ಯವಾದಗಳು ಸಹನಾ. ಚೈತನ್ಯ ಆರ್, ಇವರು ತಮ್ಮ ಕನಸಿನ ಅಭಿಪ್ರಾಯ ಅಥವಾ ಆಸೆಯನ್ನು ಹೇಳಲು ಇಷ್ಟಪಡುತ್ತೇನೆ. ಡಿಜಿಟಲ್ ಇಂಡಿಯಾ ಎಂಬುದು ಒಂದು ಯೋಜನೆ. ಡಿಜಿಟಲ್ ಇಂಡಿಯಾದ ಕೆಲಸ ಏನೆಂದರೆ ಗ್ರಾಮೀಣ ಪ್ರದೇಶಗಳಿಗೆ ಹೆಚ್ಚಿನ ವೇಗದ ಅನೇಕ ಸರ್ಕಾರಿ ಯೋಜನೆಗಳನ್ನು ಪರಿಚಯಿಸಿದೆ. ಪ್ರಧಾನಿ ಮೋದಿಯವರು ಜುಲೈ 1, 2015 ಮಿಷನ್ ಡಿಜಿಟಲ್ ಇಂಡಿಯಾವನ್ನು ಪ್ರಾರಂಭಿಸಿದರು. ಇದಕ್ಕಾಗಿಯೇ 1 ಲಕ್ಷೀಕರಣಗೊಳಿಸುವುದು ಇದರ ಮೂಲ ಉದ್ದೇಶವಾಗಿದೆ. ಇದು ಕಾಗದ ಪತ್ರ ಕಾರ್ಯ, ಸಮಯ ಮತ್ತು ಮಾನವ ಶ್ರಮವನ್ನು ಉಳಿಸುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದೆ. ಹಳ್ಳಿಗಳ ತಂತ್ರಜ್ಞಾನದಿಂದ ಮನುಷ್ಯನಿಗೆ ಸಹಾಯವಾಗಬೇಕೇ ಹೊರತು ಅದರಿಂದ ಮನುಷ್ಯ ಸೋಮಾರಿಯಾಗಬಾರದು. ಎಲ್ಲರಿಗೂ ಮಾಹಿತಿಯು ಆನ್ಲೈನ್ ಇಂಟರ್ನೆಟ್ ವೆಬ್ಸೈಟ್ ಮತ್ತು ಇಂಟರ್ನೆಟ್ ನೆಟ್ವರ್ಕ್ ಒದಗಿಸಬೇಕು. ಎಲ್ಲಾ ಪ್ರದೇಶಗಳಲ್ಲಿ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಅಂದರೆ ಸಿಎಸ್ಸಿ ಸುಲಭ ಪ್ರವೇಶ ನೀಡಬೇಕು. ಇನ್ನೂ ಅನೇಕ ಸೌಲಭ್ಯಗಳನ್ನು ಅವಕಾಶವನ್ನು ಮಾಡಿಕೊಟ್ಟ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಖಂಡಿತ ಚೈತನ್ಯ, ನೀವು ಹೇಳಿದ್ದು ಸತ್ಯ. ಡಿಜಿಟಲ್ ಇಂಡಿಯಾ ಭಾರತದ ಅಭಿವೃದ್ಧಿಗೆ ಪೂರಕವಾಗಿದೆ. ನಿಮಗೆ ಭಾರತ ಸಂಬಂಧಗಳ ಬಲವರ್ತನೆ ಹೇಗೆ ಮಾಡಬಹುದೆಂದು ಮಾತನಾಡುತ್ತಿದ್ದೀನಿ. ಇಲ್ಲಿ ಸಂಬಂಧ ಅಂದ ತಕ್ಷಣ ನಾನು 2 ವಿಭಾಗವಾಗಿ ಯೋಚನೆ ಮಾಡ್ತೀನಿ. ಒಂದು ಕೌಟುಂಬಿಕ ಸಂಬಂಧ, ಇನ್ನೊಂದು ರಾಷ್ಟ್ರೀಯ ಸಂಬಂಧಗಳು. ಅದರ ಜೊತೆಗೆ ಸಮಾಜದಲ್ಲಿ ಬದುಕುವಂತಹ ಹಲವಾರು ವ್ಯಕ್ತಿಗಳ ನಡುವೆ ಇರುವಂತಹ ಸಂಬಂಧ. ಇಲ್ಲಿ ಯಾವ ರೀತಿ ಅಂತ ಅಂದ್ರೆ, ಒಂದು ತೋಟದಲ್ಲಿ ಹಲವಾರು ಹೂಗಳು. ಮಾನವ ಸಮಾಜ ಅಂತ ಅಂದ್ರೆ ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಎಲ್ಲರೂ ಸಮಾನರು. ನಾವು ಸಾಮರಸ್ಯ ಮತ್ತು ಭಾವನಾತ್ಮಕ ಸಂಬಂಧಗಳಿಂದ ಬದುಕುವುದನ್ನು ಕಲಿಯಬೇಕು ಎನ್ನುವುದು ಸಮಾಧಿಯ ಮೇಲೆ ಮನೆಯನ್ನು ಕಟ್ಟಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ. ಇದೊಂದು ರೀತಿಯಲ್ಲಿ ಹೇಗಂತ ಅಂದ್ರೆ, ಪ್ರಾಣಿಗೂ ಮತ್ತು ಮನುಷ್ಯರಿಗೂ ಯಾವುದೇ ರೀತಿಯ ಒಂದು ಹೋಲಿಕೆ ಇಲ್ಲದಂತೆ ಆಗ್ಬಿಡತ್ತೆ. ಯಾಕಂದ್ರೆ ಹೋಲಿಸೋಕೆ ಸಾಧ್ಯವಿಲ್ಲ. ಪ್ರಾಣಿಗೂ ಮನುಷ್ಯರಿಗೂ ವ್ಯತ್ಯಾಸವಿಲ್ಲದಂತೆ ಆಗ್ಬಿಡತ್ತೆ. ಇಬ್ರು ಒಂದೇ ಅಂತ ಅನ್ಸತ್ತೆ. ಕೌಟುಂಬಿಕವಾಗಿಯೂ ಅವಿಭಕ್ತ ಕುಟುಂಬ ಅಂತ ಇದ್ದಿದ್ದು ವಚನೆ ತರಬಾರದು. ಇವತ್ತು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಇದ್ರೆ, ಆಗಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ತಾತ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ ದೊಡ್ಡ ಜೀವನ ಸಾಗಿಸ್ತಾರೆ ಹೊರತು ಕುಟುಂಬದ ಜೊತೆಗೆ ಯಾವತ್ತೂ ಅವರು ಜೀವನ ಸಾಗಿಸೋಕೆ ಇಷ್ಟಪಡಲ್ಲ. ಇನ್ನು ರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ, ನಾವು ಭಾರತದಲ್ಲಿ ರಾಷ್ಟ್ರಗಳೊಡನೆ ಆತ್ಮೀಯ ಸಲ್ಲಿಸುತ್ತಿದೆ. ಹಾಗೆ ಕುಟುಂಬದಲ್ಲಿ ನಮ್ಮ ಸಂಬಂಧದ ಹೇಗೆ ಇರಬೇಕಂದರೆ ಒಗ್ಗಟ್ಟಿನಿಂದ ಇರಬೇಕು. ನಂತರ ಅಕ್ಕಪಕ್ಕದವರ ಜೊತೆಗೆ ಒಗ್ಗಟ್ಟಿನಿಂದ ಇರಬೇಕು. ನಾವೆಲ್ಲರೂ ಒಂದು ಎಂದು ಭಾವನೆ ಹಸಿನ ಭಾರತ ಏನು ಅಂತ ಕೇಳೋಣ. ನಮಸ್ತೆ. ನನ್ನ ಹವ್ಯಾಸಗಳು ಭರತನಾಟ್ಯ ಮತ್ತು ಪುಸ್ತಕ ಓದೋದು. ನನ್ನ ಕನಸಿನ ಭಾರತದಲ್ಲಿ ನೃತ್ಯ ಕಲಾವಿದರಿಗೆ ಹಾಗೆ ನೃತ್ಯವನ್ನು ಕೂಡ ಯಾವುದೇ ತರಹದ ಮುಜುಗರ ಇಲ್ಲದೆ ಆಯ್ಕೆ ಮಾಡ್ಕೊಬೇಕು ಅನ್ನೋದು ನನ್ನ ಅನಿಸಿಕೆ. ಅದರಲ್ಲಿ ಕೂಡ ಜೀವನ ಕಟ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ. ಭಾರತದಲ್ಲಿ ಅನೇಕರು ವೇದಿಕೆ ಮೇಲೆ ನೋಡೋ ತರ ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಶೃಂಗಾರ ಮಾಡಿಕೊಂಡು ನಗುನುಗುತ್ತಾ ಕುಣಿಯುತ್ತಿರೋ ತರ ಜೀವನ ಅಷ್ಟು ಸುಲಭವಾಗಿರೋದಿಲ್ಲ. ಭಾರತೀಯರ ಮನಸ್ಸಿನಲ್ಲಿ ಮಾತ್ರ ಎಲ್ಲವನ್ನ ಪಡೆಯಬಹುದು ಅಂತ ಕೆಲವರು ನಂಬಿದ್ರೆ ಓದಿಲ್ಲದೆ ಅಥವಾ ಸಂಗೀತ ನೃತ್ಯನೇ ಎಲ್ಲ ಅನ್ನೋದು ಕೆಲವರ ಜೀವನ ಆಗಿರುತ್ತೆ. ನಮ್ಮ ವ್ಯವಸ್ಥೆಯಲ್ಲಿ ವಿದೇಶದು ನನ್ನ ಉದ್ದೇಶ. ಭಾರತದ ನೃತ್ಯ ಸಂಸ್ಕೃತಿ ಸುಮಾರು 2000 ವರ್ಷ ಹಿನ್ನೆಲೆ ಹೊಂದಿದೆ. ಭಾರತದಲ್ಲಿ ನೃತ್ಯ ಕಲಾವಿದರಿಗೆ ಬೆಂಬಲ ಸಿಗಬೇಕು ಒಂದು ಸಣ್ಣ ಒಂದು ಲಾ ಅಥವಾ ಒಂದು ಸಣ್ಣ ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು, ಒಂದು ನೃತ್ಯ ತರಬೇತಿ ಶುರು ಮಾಡುವಂಥದ್ದು ಅಥವಾ ಶಿಬಿರಗಳನ್ನು ಮಾಡುವಂಥದ್ದು ನಮ್ಮ ವ್ಯವಸ್ಥೆಯಿಂದ ಆಗಬೇಕು ಅನ್ನೋದು ನನ್ನ ಉದ್ದೇಶ. ನೃತ್ಯ ಅಂದ ಕೂಡಲೇ ಮುಖ ಮುರಿಯೋದು ಬಿಟ್ಟು ಕಲೆಗೆ ಬೆಲೆ ಕೊಟ್ಟಾಗ ಅದರ ಸ್ಥಾನಮಾನ ಹೆಚ್ಚಾಗುತ್ತೆ ಅನ್ನೋದು ನನ್ನ ವಿದೇಶಿಯ ನೃತ್ಯ ಕಲೆಯನ್ನು ಕೂಡ ನಾವು ಒಪ್ಕೊಬೇಕು. ಇದರಿಂದ ನಮ್ಮ ಆಲ್ರೌಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಕೊನೆಯದಾಗಿ ನನ್ನ ಪ್ರಿನ್ಸಿಪಲ್ನ ನಾನು ಹೇಳ್ಕೊಳ್ಳೋದಕ್ಕೆ ಶಕ್ಕಾಗಿ ಧನ್ಯವಾದಗಳು. ಭಾರತದ ಕಲೆ ಸಂಸ್ಕೃತಿಯಲ್ಲಿ ನೃತ್ಯದ ಪ್ರಾಮುಖ್ಯತೆನ ಹರಿತು ಭವಿಷ್ಯದ ಭಾರತದಲ್ಲಿ ನೃತ್ಯದ ಬಗ್ಗೆ ಇರುವ ನಿಮ್ಮ ಕನಸುಗಳು ನನಸಾಗ್ಲಿ. ಸಿಂಚನಗಳ ಬಳಕೆಯು ನನ್ನ ಕನಸಿನ ಭಾರತವಾಗಿದೆ ಅಂತ ಹೇಳ್ಬೋದು. ಆತ್ಮಾನೋ ಮೋಕ್ಷಾರ್ಥಂ ಜಗದಿತ್ತಾಯ ಚ, ಈ ದೇವಕದ ಅರ್ಥ ಏನಂದ್ರೆ ಮನುಷ್ಯ ಜನ್ಮದ ಸಾರ್ಥಕತೆ ಇರೋಗಿರ್ಬೇಕು ಅಂತ ಹೇಳಿ ನಾನು ಬಯಸ್ತೇನೆ. ಅಂದ್ರೆ ಸ್ವದೇಶಿ ಮಂತ್ರವು ಸಂಪೂರ್ಣವಾಗಿ ಭಾರತದ ಉದ್ದಗಲಕ್ಕೂ ಹರಡಬೇಕು ಅನ್ನೋದೇ ನನ್ನ ಆಶಯ. ಇವತ್ತಿನ ದೈನಂದಿನ ಚಟುವಟಿಕೆಗಳನ್ನ ನೋಡಿದ್ರೆ ವಿದೇಶಿ ವಸ್ತುಗಳ ಬಳಕೆ ಅನ್ನೋದು ಹೆಚ್ಚಾಗ್ತಾ ಇದೆ. ಅಂದ್ರೆ ನಮ್ಮ ಯುವಜನತೆಗೆ ದೇಶೀಯ ವಸ್ತುಗಳಿಗಿಂತಲೂ ವಿದೇಶಿ ವಸ್ತುಗಳ ಮೇಲಿನ ಮೋಹ ಹೆಚ್ಚಾಗ್ತಿದ್ದು ಇವತ್ತಿನ ಏನಾಗ್ತಿದೆ ಅಂದ್ರೆ ನಮ್ಮ ದೇಶೀಯ ವಸ್ತುಗಳು ಆ ದೇಶದ ಬ್ರ್ಯಾಂಡ್ ವಸ್ತುಗಳ ಮುಂದೆ ಹೋರಾಡುವುದು ನಮ್ಮೆದುರ ಇರುವಂತಹ ಒಂದು ದೊಡ್ಡ ಸವಾಲು ಅಂತ ಹೇಳ್ಬೋದು. ಈಗಾಗಲೇ ಪಟ್ಟದ ಆಲಿಗಡ್ನ ಬೀಗ, ಚನ್ನಪಟ್ಟಣದ ಗೊಂಬೆ, ಇಳಕಲ್, ಮೊಳಕಾಲ್ಮೂರು, ರೇಷ್ಮೆ ಸೇರಿದಂತೆ ಬಹುತೇಕ ಕರಕುಶಲ ವಸ್ತುಗಳು ತಯಾರಿಕಾ ಘಟಕಗಳು ಮುಚ್ಚುತ್ತಾ ಇದ್ದಾವೆ. ಗುಡಿ ಕೈಗಾರಿಕೆಗಳು ನಶಿಸಿ ಅವರ ಆರ್ಥಿಕ ಜೀವನ ಇನ್ನಷ್ಟು ದುಸ್ಥಿತಿಗೆ ಬರುತ್ತೆ ಅಂತ ಹೇಳಿ ನಾನು ಹೇಳಲು ಇಚ್ಛೆ ಪಡ್ತೇನೆ. ಸ್ವಾತಂತ್ರ್ಯ ಪೂರ್ವದಲ್ಲೇ ಗೋಕಲ್ ಮುಂದೆ ಪ್ರಗತಿಯಲ್ಲಿ ಸಾಗ್ತಾ ಇದೆ. ಇದಲ್ಲದೇನೆ ಸ್ಥಳೀಯ ಉತ್ಪನ್ನಗಳು ಕೈಗೆಟಕುವ ಬೆಲೆಯಲ್ಲಿ ಜನರಿಗೆ ದೊರೆಯುವಂತಾಗಬೇಕು. ಹಾಗೆಯೇ ಸಣ್ಣ ಕೈಗಾರಿಕೆಗಳಿಗೆ ಇನ್ನಷ್ಟು ಆರ್ಥಿಕ ನೆರವು ದೊರೆಯುವ ಆದಷ್ಟು ಜನರು ಎಷ್ಟು ಸರಳತೆಯ ಬದುಕನ್ನು ಅವಲಂಬಿಸ್ತಾರೋ ಅಷ್ಟೇ ಸರಳವಾದ ಸ್ವದೇಶಿ ಮೂವ್ಮೆಂಟ್ ಅನ್ನೋದು ನಮ್ಮ ದೇಶದಲ್ಲಿ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಪ್ರೀತಿ ಪಾತ್ರರೇ, ನೀವು ಕೂಲ್ ಡ್ರಿಂಕ್ಸ್ಗಳ ಬದಲಾಗಿ ತಂಪು ಪಾನೀಯವನ್ನು ಸೇವಿಸಿದ್ರೆ ನಮ್ಮ ದೇಶಕ್ಕೆ ಅದೆಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟ ಹಾಗಾಗತ್ತೆ. ಇದೇ ರೀತಿ ಸಾಕಷ್ಟು ಉದಾಹರಣೆಗಳನ್ನು ನೀವು ನಿಮ್ಮ ಬದುಕಿನಲ್ಲಿ ಕಂಡಿರ್ತೀರಾ ಕೂಡ. ಹಾಗಿರಲಿ, ಅಂದ್ರೆ ಜಗತ್ತಿನ ಕ್ಷೇಮ, ಸಮಾಚಾರಗಳ ಕುರಿತು ಅಥವಾ ಒಳಿತಿನ ಕುರಿತು ನಾವು ಚರ್ಚಿಸೋಣ, ಚಿಂತನ ಮಂಥನವನ್ನೇ ನಾವು ನಡೆಸೋಣ. ಆದ್ರೆ ನಮ್ಮ ಕ್ರಿಯೆ ಸಗಲ ಅರಿವು ಬೆಳೆಸಿಕೊಂಡು ಸ್ಥಳೀಯವಾಗಿ ಕಾಯಕ ಮಾಡುತ್ತಲೇ ಸ್ವಾವಲಂಬಿ ಭಾರತ ಕಟ್ಟೋಣ. ಸ್ವದೇಶಿ ಚಿಂತನೆ ಹೆಚ್ಚಿಸಿಕೊಂಡು ಇನ್ನಾದರೂ ವಿದೇಶಿ ವ್ಯಾಮೋಹದಿಂದ ಹಿಂದೆ ಸರಿಯೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಖಂಡಿತ ದೀಪಿಕಾ, ಸ್ವದೇಶಿ ಮಂತ್ರದೊಂದಿಗೆ ನಮ್ಮ ಭಾರತ ಸಾಗಬೇಕು ಅನ್ನೋ ನಿಮ್ಮ ಕನಸು ಸಾಕಾರಗೊಳ್ಳಿ ಎಂಬುದು ನನ್ನ ಪ್ರತಿಯೊಬ್ಬರ ಕನಸು. ಇದರಂತೆ ನನಗೂ ನನ್ನ ಭಾರತ ಹೇಗಿರಬೇಕೆಂಬ ಕನಸಿದೆ. ನನ್ನ ಕನಸಿನ ಭಾರತವು ಎಲ್ಲ ಕ್ಷೇತ್ರಗಳಲ್ಲಿ ಮತ್ತು ಎಲ್ಲ ರಂಗಗಳಲ್ಲಿಯೂ ಯಾವುದೇ ಜಾತಿ, ಲಿಂಗ, ತಾರತಮ್ಯವಿಲ್ಲದೆ ಸಮಾನತೆಯಿಂದ ಇರುವುದು ಒಂದು ದೇಶದ ಪ್ರಗತಿಗೆ ಸಾಕ್ಷಿಯಾಗುತ್ತದೆ ಎಂದು ತಿಳಿದಿದ್ದೇನೆ. ಅದೇ ರೀತಿ ನಮ್ಮ ದೇಶದಲ್ಲಿ ಟ್ರಾನ್ಸ್ಜೆಂಡರ್ಗಳು ಎಂಬ ಒಂದು ವರ್ಗವಿದೆ. ಈ ವರ್ಗದ ಜನರು ಈ ದೇಶದಲ್ಲಿ ದೈಹಿಕ ಕಿರುಕುಳ, ಮಾನಸಿಕ ಕಿರುಕುಳ, ಮೌಖಿಕ ನಿಂದನೆ, ಇತರ ಲಿಂಗಗಳಿಗೆ ನೀಡುವ ಸಮಾನವಾದ ಹಕ್ಕುಗಳನ್ನು ಇವರಿಗೆ ನೀಡದಿರುವಿಕೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಆದರೆ ನನ್ನ ಕನಸು ಕಡೆಯೂ ಆಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಮತವನ್ನು ಚಲಾಯಿಸುವ ಹಕ್ಕನ್ನು ನೀಡಬೇಕು. ಈ ಸಮುದಾಯದವರಿಗೆ ತಮ್ಮ ತಮ್ಮ ಮನೆಗಳಲ್ಲಿ ವಾಸಿಸಲು ಸಾಧ್ಯವಾಗುವುದಿಲ್ಲ. ಇವರಿಗೆ ಸರ್ಕಾರವು ಆಶ್ರಯ ಯೋಜನೆಯಡಿಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಡುವಂತೆ ಆಗಬೇಕು. ಹಾಗೆಯೇ ಉದ್ಯೋಗ ಕ್ಷೇತ್ರಗಳಲ್ಲಿ ಇವರಿಗೆ ಗೌರವ ಸ್ಥಾನಮಾನ ನೀಡುವಂತಾಗಬೇಕು. ಈ ದಿನ ಇವರಿಗೆ ನೀಡುತ್ತಿರುವ ಎನ್ಜಿಒಗಳ ಉದ್ದೇಶ ಮತ್ತು ಉಪಯೋಗಗಳು ಈ ಸಮುದಾಯದವರಿಗೆ ಸರಿಯಾಗಿ ಲಭ್ಯವಾಗುತ್ತಿಲ್ಲ. ಆದ್ದರಿಂದ ಈ ಸಮುದಾಯದಲ್ಲೇ ವಿದ್ಯಾಭ್ಯಾಸವನ್ನು ಪಡೆದವರಿಂದಲೇ ಎನ್ಜಿಒಗಳ ಮೂಲಕ ಜಾಗೃತಿ ಮೂಡಿಸಬೇಕು. ಆದ್ದರಿಂದ ನಮ್ಮ ಕಾನೂನುಗಳು ಇವರಿಗೆ ಸಹಕರಿಸುವಂತಹ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಇವರಿಗೆ ಕಾನೂನಾತ್ಮಕವಾಗಿ ಹೆಚ್ಚು ಬೆಂಬಲ ನೀಡುವಂತಾಗಬೇಕು. ನಮ್ಮ ದೇಶದಲ್ಲಿ ಈ ಸಮುದಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇಲ್ಲದಿರುವಿಕೆಯೇ ಅವರ ಅಭಿವೃದ್ಧಿಗೆ ಮಾರಕವಾಗಿದೆ. ಮುಂದಿನ ದಿನಗಳಲ್ಲಿ ಇವರ ಸಮುದಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ. ಹೀಗೆ ನಮ್ಮ ಕಾಲೇಜಿನಲ್ಲಿ ಅಕ್ಕೈ ಪದ್ಮಶಾಲಿ ಅವರ ಕುರಿತು ನೋವುಗಳು ಹೇಗಿರಬೇಕು ಅಂತ ಊಹಿಸಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಇವರು ಹೇಗೆ ಇದನ್ನೆಲ್ಲ ತೊಡೆದು ಹಾಕಿ ಘನತೆಯ ಜೀವನವನ್ನು ನಡೆಸ್ತಾ ಇದ್ದಾರೋ, ಮುಂದೆ ಎಲ್ಲರೂ ಇದೇ ರೀತಿ ತಮ್ಮ ಕಷ್ಟ ನೋವು ದುಗುಡಗಳನ್ನೆಲ್ಲ ದೂರ ಮಾಡಿ ಕೇಳೋಣ. ನಮಸ್ತೆ, ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಕೃಷಿ ಕುರಿತದ್ದಾಗಿದೆ. ಇಡೀ ಜಗತ್ಗೆ ಜ್ಞಾನದ ಜ್ಯೋತಿಯನ್ನ ಪಸರಿಸಿದಂತ ರಾಷ್ಟ್ರ ನಮ್ದು. ಇಂಥ ರಾಷ್ಟ್ರ ಮತ್ತೆ ಜಗದ್ಗುರು ಆಗಿ ಮೆರೆಯಬೇಕೆಂದು ನಾನು ಎಂದಿಗೂ ಬಯಸ್ತೇನೆ. ನಮ್ಮಲ್ಲಿ ಹಲವಾರು ಜನರು ಏನಂದ್ರೆ ಕೃಷಿ ಎಂಬುದು ಕೇವಲ ಅವಿದ್ಯಾವಂತರಿಗೆ ಮಾತ್ರ ಎಂಬ ಪರಿಭಾವನೆಯನ್ನು ಹೊಂದಿರ್ತಾರೆ, ಜೀವನಾಧಾರ ಆಗಿದೆ. ಭಾರತದಲ್ಲಿ 60%+ ಹೆಚ್ಚು ಜನ ನಮ್ಮಲ್ಲಿ ಕೃಷಿಯನ್ನೇ ಅವಲಂಬಿಸಲಾಗಿದ್ದಾರೆ. ವ್ಯವಸಾಯ ಮಾಡುವಂತರಿಗೆ ಈಗಿನ ಕಾಲದಲ್ಲಿ ಸರಿಯಾಗಿ ಸಾಲ ಸಿಗ್ತಾ ಬದುಕಲು ಜನರಿಗೆ ಬ್ಯಾಂಕ್ನಲ್ಲಿ ಸಾಲವನ್ನು ಕೊಡಬೇಕು. ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ ಕಷ್ಟವನ್ನು ಅನುಭವಿಸ್ತಾರೋ ಹೇಳಿಕೆ ಬರಲ್ಲ. ಯಾಕೆಂದ್ರೆ ಧಾನ್ಯಗಳು ಕಾಲಕಾಲಕ್ಕೆ ಬದಲಾಗ್ತವೆ. ಆಯಾ ವಾತಾವರಣ ಪ್ರಮುಖವಾಗಿ ವಿಷಯವನ್ನಾಗಿ ಅವರು ಓದಬೇಕು. ಕೃಷಿ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಯನ್ನ ಕೊಡಬೇಕು. ಕೃಷಿ ನಮಗೆ ಬೇಡವೇ ಬೇಡ, ಇದು ಯಾವುದೋ ಒಂದು ಬೇಡವಾದ ವಿಷಯ ಅನ್ನೋ ಮನೋ ಸರ್ಕಾರ ಕೂಡ ಅವರಿಗೆ ಮೂಡಿಸಬೇಕಾಗಿದೆ. ಹಾಗೆ ಅವರಲ್ಲಿ ತಿಳುವಳಿಕೆ ಮೂಡಿಸೋ ಒಂದು ಪ್ರಯತ್ನವನ್ನ ಅವರು ಜಾರಿ ಮಾಡಬೇಕಾಗಿದೆ. ಹಾಗೆ ಸರ್ಕಾರ ಉತ್ತಮವಾದಂತಹ ಹೈಬ್ರಿಡ್ ಬಿತ್ತನೆ ಬೀಜ ನಾವು ಯಾವತ್ತೂ ತ್ಯಜಿಸ್ತಾ ಹೋದ್ರೆ ನಮಗೆ ಆಹಾರ ಅನ್ನೋದು ಹೆಂಗ್ ಸಿಗತ್ತೆ? ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆಗೆ ನಿಂತಿರೋದೆ ಕೃಷಿ ಮೇಲೆ. ಆದ್ರಿಂದ ನಾವು ಯಾವ್ಯಾವ ರೀತಿಯಲ್ಲಿ ಹಲವಾರು ಸೌಲಭ್ಯಗಳನ್ನು ಕೊಡಬೇಕು. ಅಷ್ಟೇ ಅಲ್ಲದೆ ಸರ್ಕಾರ ಮುಂದಿನ ಯೋಜನೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಶೀತಲ ಸಂಗ್ರಹ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ಕೊಡಬೇಕಾಗಿದೆ. ಧನ್ಯವಾದಗಳು. ಕೃಷಿ ದೇಶದ ಬೆನ್ನೆಲುಬು ನಿಜ. ಎಲ್ಲರಿಗೂ ನಮಸ್ಕಾರ. ನನ್ನ ಕನಸು ಪರಿಸರ ಸಂರಕ್ಷಣೆ ಕುರಿತು. ಅಭಿವೃದ್ಧಿಯ ನೆಪದಲ್ಲಿ ನಾವು ನಮ್ಮ ಪರಿಸರವನ್ನು ಸಾಕಷ್ಟು ಹಾಳು ಮಾಡಿದ್ದೇವೆ ಹಾಗೂ ತೊಂದರೆಗಳನ್ನು ಕೂಡ ಹೀಗೆ ಅನೇಕ ಬಗೆಯ ಸಮಸ್ಯೆಗಳು ಎದುರಿಸುತ್ತಿದ್ದೇವೆ. ನಮಗಿರುವುದು ಒಂದೇ ಭೂಮಿ. ಇದರ ಪರಿಸರವನ್ನು ಸಂರಕ್ಷಿಸಿ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ನೀಡುವುದು, ವೈಯಕ್ತಿಕವಾಗಿ ಭೂಮಿಯನ್ನು ಉಳಿಸುವ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ನಾವು ಏನು ಮಾಡಬಹುದು ಎಂದು ಕೇಳಿಕೊಂಡಾಗ ಬಲು ದೊಡ್ಡ ಪಟ್ಟಿ ನನ್ನ ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ. ಮನೆಗೊಂದು ಮರ, ಊರಿಗೊಂದು ವನ. ನಾವು ಸಂತೋಷದ ಕ್ಷಣಗಳಲ್ಲಿ ಅಥವಾ ಸವಿ ನೆನಪಿಗಾಗಿ ಲಕ್ಷಾಂತರ ಮೌಲ್ಯದ ಉಡುಗೊರೆ ನೀಡುವ ಬದಲು ಗಿಡ ನೆಟ್ಟು ಪೋಷಿಸಿದಾಗ ಪರಿಸರ ಬಳಕೆ ಮಂತ್ರದಿಂದ ವಿನಿಯೋಗಿಸಬಹುದಾಗಿದೆ. ಅಂದರೆ ವಸ್ತುವನ್ನು ಒಂದು ಬಾರಿ ಉಳಿಸಿ ಅದನ್ನು ಎಸೆಯುವುದರಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ. ಒಂದು ವಸ್ತುವನ್ನು ಸಾಧ್ಯವಾದಷ್ಟು ಬಾರಿ ಪುನರ್ ಬಳಕೆ ಮಾಡಿ ಯೋಚನೆ ಬಳಕೆ ಮಾಡಬೇಕು. ಇವುಗಳ ಮಿತ ಬಳಕೆ ನಮ್ಮ ಪರಿಸರದ ಸುಸ್ಥಿರ ಬದುಕಿಗೆ ಪೂರಕ. ನಾವೆಲ್ಲರೂ ದಿನನಿತ್ಯದ ಬದುಕಿನಲ್ಲಿ ವೈಯಕ್ತಿಕ ಕಾನೂನುಗಳ ಪಾಲನೆಗೆ ಮುನ್ನ ಅಗತ್ಯವಾದ ಸೌಲಭ್ಯ ದೊರೆಯಲಿ. ಎಲ್ಲರಿಗೂ ಕೈಗೆಟಕುವ ಬೆಲೆಯಲ್ಲಿ ಪರಿಸರ ಸ್ನೇಹಿ ಇಂಧನ ದೊರೆಯಲಿ. ಜನರು, ಜಿಲ್ಲೆಗಳು, ರಾಜ್ಯಗಳು, ದೇಶಗಳ ನಡುವಿನ ಅಸಮಾನತೆ ನಿರ್ಮೂಲನೆ ಆಗಲಿ. ಹವಾಮಾನ ವೈಪರೀತ್ಯ ಮತ್ತು ಅದರ ಪರಿಣಾಮಗಳ ನಿಯಂತ್ರಣಕ್ಕೆ ತಕ್ಷಣವಾದ ಕ್ರಮಗಳು ಕೈಗೊಳ್ಳುವಂತಾಗಲಿ. ಘನತ್ಯಾಜ್ಯ ಕೊಳಚೆ ನೀರು ಆಗಿ ಶ್ರಮಿಸಿದ್ದಾಗ ನನ್ನ ಕನಸಿನ ಭಾರತದಲ್ಲಿ ಪರಿಸರ ಸಂರಕ್ಷಣೆಗಾಗಿ ಕನಸಾಗಿ ಉಳಿಯದೆ ನನಸಾಗುವುದು ಕಷ್ಟಕರವನ್ನೆಲ್ಲ. ಅವಕಾಶಕ್ಕಾಗಿ ಧನ್ಯವಾದಗಳು. ಕನಸಿನ ಭಾರತ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಈಗ ಕನಸಿನ ಭಾರತದ ಬಗ್ಗೆ ಅನನ್ಯ ಅವರ ಅಭಿಪ್ರಾಯ ಏನು ಕೇಳೋಣ. ನನ್ನ ಹೆಸರು ಅನನ್ಯ. ನಾನು ಸೆಕೆಂಡ್ ಬಿಕಾಂ ಓದುತ್ತಿದ್ದೇನೆ. ನನ್ನ ಭವಿಷ್ಯದ ಸಮುದಾಯಗಳು ಸಾಂಸ್ಕೃತಿಕವಾಗಿ ಇತರ ಸಮುದಾಯಗಳಿಗಿಂತ ಭಿನ್ನ, ಜೊತೆಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿವೆ. ಶಿಕ್ಷಣವು ವ್ಯಕ್ತಿಯನ್ನು ವೈಜ್ಞಾನಿಕ ಚಿಂತನೆ ಆಗಿದೆ ಹಾಗೂ ಬುಡಕಟ್ಟು ಸಮುದಾಯದವರ ಪಾರಂಪರಿಕ ಶೈಕ್ಷಣಿಕ ವ್ಯವಸ್ಥೆಗೆ ಅವಕಾಶ ನೀಡಬೇಕು. ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳಿವೆ ವಿನಃ ಬುಡಕಟ್ಟು ಅಭಿವೃದ್ಧಿ ನೀತಿ ಎಂದಿಸಲು ಇರುವ ಚಟುವಟಿಕೆಗಳೇ ಕಾರ್ಯಕ್ರಮ. ಇಂತಹ ಅಭಿವೃದ್ಧಿ ಕಾರ್ಯಕ್ರಮಗಳು ಅಭಿವೃದ್ಧಿ ನೀತಿಯಾದಲ್ಲಿ ಮಾತ್ರ ಬುಡಕಟ್ಟು ಸಮುದಾಯದವರು ಆಧುನಿಕ ಪೂರ್ವಸ್ಥಿತಿಯಿಂದ ಆಧುನಿಕ ಸ್ಥಿತಿಗೆ ಬರಲು ಸಾಧ್ಯ. ತಾಣವಾಗಿರುವ ಈ ಪ್ರದೇಶವನ್ನು ಬಿಟ್ಟು ಬೇರೆ ಎಲ್ಲಾದರೂ ಇಲ್ಲವೇ ಬೇರಾವುದೇ ರೀತಿಯಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲವೇ ಎಂಬ ಪ್ರಶ್ನೆ ಬರುತ್ತದೆ. ದೇಶದ ವಿವಿಧ ಭಾಗಗಳನ್ನು ಬೆಳೆಗಳನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆಗಳನ್ನು ಕೈಗೊಳ್ಳಬೇಕಾಗಿದೆ. ಬುಡಕಟ್ಟು ಜನರ ವಾಸಸ್ಥಾನವನ್ನು ಒತ್ತುವರಿ ಮಾಡದೆ ಅವರನ್ನು ಸ್ವತಂತ್ರವಾಗಿ ಬದುಕಲು ಬಿಡಬೇಕಾಗಿದೆ ಮತ್ತು ಕೆಲವು ಬುಡವನ್ನು ನಿಲ್ಲಿಸಬೇಕು. ಇದರ ಜೊತೆಗೆ ಬುಡಕಟ್ಟು ಸಮುದಾಯದವರ ಅಕ್ಯುರೇಟ್ ಸೆನ್ಸಸ್ ಆಗುವುದು ಕೂಡ ಅತ್ಯಂತ ಅವಶ್ಯಕವಾಗಿದೆ. ಇನ್ನು ನಮ್ಮ ಪ್ರಪಂಚ ವಿಚಿತ್ರ ಸನ್ನಿವೇಶದಲ್ಲಿ ಬದುಕುತ್ತಿದೆ. ಉದಯಗಳ ಸಾಂಸ್ಕೃತಿಕ ಅನನ್ಯತೆ ಅಳಿಸಿ ಹೋಗಬಾರದು ಎಂಬುದು ಎಷ್ಟು ಮುಖ್ಯವೋ, ಅವುಗಳು ರಾಷ್ಟ್ರಪ್ರಭುತ್ವವನ್ನು ಒಪ್ಪಿಕೊಂಡು ಜನತಾಂತ್ರಿಕ ಬಹುಸಂಸ್ಕೃತಿ ವ್ಯವಸ್ಥೆಯಲ್ಲಿ ಬದುಕುವುದನ್ನು ರೂಢಿ ಮಾಡುವುದೇ ಅಭಿವೃದ್ಧಿ. ಬುಡಕಟ್ಟುಗಳ ಅನನ್ಯತೆಗಳನ್ನು ಜನತಂತ್ರದ ಪ್ರತಿಕ್ರಿಯೆಗೆ ಮತ್ತು ಜನತಂತ್ರವನ್ನು ಸಾಂಸ್ಕೃತಿಕ ಪ್ರತಿಕ್ರಿಯೆಗೆ ಒಳಪಡಿಸುವ ಅಗತ್ಯವಿದೆ. ಬುಡಕಟ್ಟು ಅಭಿವೃದ್ಧಿಯನ್ನು ಪರಿಭಾವಿಸಿಕೊಳ್ಳುವಾಗ ನಾವು ಎರಡು ಸಂಗತಿಗಳನ್ನು ಮುಖ್ಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಮೊದಲನೆಯದು, ಬುಡಕಟ್ಟುಗಳು ಒಂದು ಸಮಾಜದಲ್ಲಿ ಇತರರ ಜೊತೆ ಶಾಂತಿ ಸೌಹಾರ್ದತೆಯಿಂದ ಬದುಕಲು. ಅವಕಾಶಕ್ಕಾಗಿ ಧನ್ಯವಾದಗಳು. ಶಿಕ್ಷಣ ಎಲ್ಲರ ಹಕ್ಕಾಗಿದೆ. ಬುಡಕಟ್ಟು ಶಿಕ್ಷಣವು ಭಾರತದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದ್ದು, ಶಿಕ್ಷಣ ಎಲ್ಲರಿಗೂ ಎಟುಕುವಂತಹ ವ್ಯವಸ್ಥೆಯಾಗಬೇಕು ಎಂಬ ನಿಮ್ಮ ಕನಸು ಭವಿಷ್ಯ ಭಾರತದ ಉಜ್ವಲ ಬೆಳವಣಿಗೆಗೆ ಸಹಾಯಕವಾಗಿದೆ. ಧನ್ಯವಾದಗಳು. ಮುಂದೆ ನನ್ನ ಗೆಳತಿ ಅನುಶ್ರೀಗೆ ಒಳಗಾಗುವ ಹಾಗೂ ಜನರ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುವ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ಸಿನಿಮಾ ರಂಗವೂ ಒಂದು. ಇದು ಜನರ ಮೇಲೆ ಬೀರುವಷ್ಟು ಪರಿಣಾಮವನ್ನು ಬೇರೆಯ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನಮ್ಮ ಕನ್ನಡ ಸಿನಿಮಾಗಳನ್ನೇ ನೋಡೋದಾದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾಗಳಿಂದ ಇಂದಿನ ವರ್ಣರಂಜಿತ ಸಿನಿಮಾಗಳವರೆಗೂ ಮೂಕ ಚಿತ್ರಗಳಿಂದ ಉದಾಹರಣೆಗೆ ಬಂಗಾರದ ಮನುಷ್ಯ ಸಿನಿಮಾ ನೋಡಿದ ಎಷ್ಟೋ ಜನ ಮುಂಬೈ ದೆಹಲಿಯಂತಹ ನಗರಗಳನ್ನು ಬಿಟ್ಟು ತಮ್ಮ ತಮ್ಮ ಊರಿಗೆ ವ್ಯವಸಾಯ ಮಾಡಿಕೊಂಡಿರೋಕೆ ವಾಪಸ್ ಬಂದ್ಬಿಟ್ಟಿದ್ರು. ನನ್ನ ಕನಸಿನ ಭಾರತದಲ್ಲಿ ಎಲ್ಲಾ ಭಾಷೆಯ ಚಲನಚಿತ್ರಗಳು ತಮ್ಮತನವನ್ನು ದೇಸಿ ಸಂಸ್ಕೃತಿಯನ್ನು ಹಾಗೂ ಆಚಾರ ವಿಚಾರಗಳನ್ನು ಪ್ರತಿಬಿಂಬಿಸಬೇಕು. ಆದರೆ ಇತ್ತೀಚಿನ ಚಲನಚಿತ್ರಗಳು ಜನರನ್ನು ರಂಜಿಸಬೇಕು ಎಂಬ ಉದ್ದೇಶದಿಂದ ಅಸಹಜ ಹಾಗೂ ಅತಿರೇಕದ ಅಂಶಗಳನ್ನು ಪ್ರದರ್ಶಿತ ತೊಡಗಿದೆ. ಈಗಿನ ಚಲನಚಿತ್ರಗಳಲ್ಲಿ ಆಗಬೇಕು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವ ನಿರ್ದೇಶಕರು, ತಂತ್ರಜ್ಞರು ಹಾಗೂ ಕಲಾವಿದರು ನಮ್ಮಲ್ಲಿದ್ದಾರೆ. ಆದರೆ ಅವರೆಲ್ಲ ಕೇವಲ ಬೆರೆಳೆಣಿಕೆಯಷ್ಟು. ಬಹಳ ಮುಖ್ಯವಾಗಿ ಉದಾಹರಣೆಗೆ ಕನ್ನಡ ಸಿನಿಮಾಗಳು ಕನ್ನಡತನವನ್ನು ತೆರೆಯ ಮೇಲೆ ತರಬೇಕು. ಅದು ಸಂಗೀತವಿರಬಹುದು, ನೃತ್ಯಗಳಿರಬಹುದು, ವಿವಿಧ ಸನ್ನಿವೇಶಗಳೇ ಇರಬಹುದು. ಆದರೆ ಕಥಾವಸ್ತುಗಳು ಮೇಲ್ಪದರದಲ್ಲಿ ಮಾತ್ರ ತೇಲುತ್ತಿದ್ದು ಪ್ರೇಕ್ಷಕನಿಗೆ ಕ್ಷಣಿಕ ಉನ್ಮಾದವನ್ನು ಉಂಟು ಮಾಡಿ ಅವನ ಹೃದಯ ಮತ್ತು ಮನಸ್ಸಿಗೆ ಇಳಿಯಲಾಗದೆ ಪ್ರೇಕ್ಷಕನಿಂದ ದೂರವೇ ಉಳಿದು ಬಿಟ್ಟಿದೆ. ಸಿನಿಮಾದಲ್ಲಿ ಸಂಗೀತ ಬಹುಮುಖ್ಯವಾದದ್ದು. ಸಂಗೀತದಲ್ಲಿ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಕಾನೂರು ಹೆಗ್ಗಡತಿ, ನಾಯಿ ನೆರಳು ಈ ತರಹದ ಕಲಾತ್ಮಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿಯುವಂತಾಗಬೇಕು ಎಂಬುದೇ ನನ್ನ ಆಶಯ. ಅವಕಾಶಕ್ಕಾಗಿ ಧನ್ಯವಾದಗಳು. ಸಿನಿಮಾ ಕ್ಷೇತ್ರದಲ್ಲಿ ದೇಸಿಯ ನೆಲೆಗೆ ಹೆಚ್ಚಾಗಿ ಅವಕಾಶ ಸಿಗಲಿ ಹಾಗೂ ಸಾಹಿತ್ಯ ಪ್ರಧಾನ ಗೀತೆಗಳು ಹೆಚ್ಚಾಗಿ ನಿಮ್ಮ ಕನಸು ನನಸಾಗಲಿ ಅನುಶ್ರೀ. ಸ್ನೇಹಿತರೆ, ಈಗ ಲತಾ ವೀರವರ ಕನಸಿನ ಭಾರತ ಏನು ಅಂತ ಕೇಳೋಣ. ಎಲ್ಲರಿಗೂ ನಮಸ್ಕಾರಗಳನ್ನು ತಡೆಗಣಿಸಲಾಗಿದೆ. ಗಾಂಜಾ, ಅಫೀಮ್, ಕೋಕೋನ್, ಚಾರಾಸ್, ಹೆರಾಯಿನ್ ಅಥವಾ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಗಿಡಗಳನ್ನು ಬೆಳೆಸುವುದು ತಡೆಯಬೇಕು, ಮಾಡಬಾರದು. ನಶೆ ಏರುವ ಟ್ಯಾಬ್ಲೆಟ್ ಅಥವಾ ಯಾವುದೇ ಮಾದಕ ವಸ್ತುಗಳನ್ನು ಸೇವಿಸಬಾರದು. ಕ್ಷಣಿಕ ಸುಖ ನೀಡುವ ಮೋಹಕ್ಕೆ ಬಿದ್ದು ಸುಂದರ ಜೀವನವನ್ನು ಹಾಳು ಮಾಡಿಕೊಳ್ಳುವ ಜೀವನವನ್ನು ಮತ್ತು ಕುಟುಂಬವನ್ನು ಉಳಿಸಬಹುದು. ಡ್ರಗ್ಸ್ನ ಸೇವನೆ ಮಾಡಿದರೋ ಇಲ್ಲವೋ ಎಂದು ರಕ್ತ ತಪಾಸಣೆ ಮೂಲಕ ಕಂಡುಹಿಡಿಯಬಹುದು. ಇತ್ತೀಚೆಗೆ ಶಾಲಾ ಕಾಲೇಜುಗಳಲ್ಲಿ ಡ್ರಗ್ಸ್ ಸೇವನೆ ಹೆಚ್ಚುತ್ತಿದೆ. ಆದ್ದರಿಂದ ನಿಯಮಿತವಾಗಿ ತಿಂಗಳಿಗೊಮ್ಮೆ ಶಾಲಾ ಕಾಲೇಜು ಕ್ರೀಡೆ ಆಡೋರಿಗೆ ರಕ್ತ ಪರೀಕ್ಷೆ ಮಾಡಬೇಕು. ಈ ವಿಷಯಗಳನ್ನು ಅನುಸರಿಸಿದರೆ 2 ವರ್ಷದಲ್ಲಿ 90% ಭಾಗ ಮಾದಕ ವಸ್ತುಗಳನ್ನು ನಿಷೇಧ ಮಾಡಬಹುದು. ಭವಿಷ್ಯದಲ್ಲಿ ಭಾರತವನ್ನು ಮಾದಕ ವಸ್ತು ಮುಕ್ತ ಭಾರತವನ್ನಾಗಿ ಮಾಡಬೇಕು ಎಂಬುದು ನನ್ನ ಕನಸು. ಅವಕಾಶಕ್ಕಾಗಿ ಧನ್ಯವಾದಗಳು. ಮಾದಕ ವಸ್ತುಗಳ ಸೇವನೆಯಿಂದ ಇಂದಿನ ಯುವಜನತೆ ಜೀವನವನ್ನ ಹಾಳು ಮಾಡಿಕೊಳ್ಳೋದಕ್ಕೆ ಆಸ್ಪದ ಮಾಡಿಕೊಡದೆ ಅದನ್ನ ಹೇಗೆ ನಿಯಂತ್ರಿಸಬಹುದು ಎಂದು ಹೇಳಿದಲತಾ, ನಿಮಗೆ ಧನ್ಯವಾದ. ಕೇಳುಗರೆ, ವಾರ್ತೆಗಳ ನಂತರ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಮುಂದುವರೆಯಲಿದೆ. ಇದು ಆಕಾಶವಾಣಿ. ಈಗ ಕೆಲವು ಪ್ರಕಟಣೆಗಳು. ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಬಾಂಧವರೇ, ಇದೇ ಗುರುವಾರ ದಿನಾಂಕ 24 ಸಂಜೆ 5:30-6 ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಸಮಗ್ರ ಕೃಷಿ ಪದ್ಧತಿ. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-4999, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಅಮ್ಮ, ಒಂದು ಕತೆ ಹೇಳಮ್ಮ. ಯಾವ ಚಾನಲ್ ಹಾಕ್ಲಿ? ಟಿವಿಲಿ ಬೇಡ, ನೀನ್ ಹೇಳು. ಮಕ್ಕಳಿಗಾಗಿ ಮರುಗದ ಜೀವ ಲೋಕದಲ್ಲುಂಟೇನು, ಜನಪದ ಕಥೆಗಳು ಮೌಲ್ಯಗಳ ಅಕ್ಷಯ ನಿಧಿ, ಸಂಸ್ಕೃತಿ ಸಂಪ್ರದಾಯದ ಕಾಲಾತೀತ ರಾಯಭಾರಿಗಳು. ಪುಟ್ಟ ಮಕ್ಕಳಿಗೆ ಕತೆ ಹೇಳಿ ಅವರ ಜಗತ್ತನ್ನು ಬೆಳಗಿಸಿರಿ. ಇದು ಆಕಾಶವಾಣಿ. ಸಮಯ 7:34. ಇನ್ನು ಮುಂದೆ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ತ್ಯಾಜ್ಯ ನಿಭಾಯಿಸುವ ರೀತಿ, ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ವಿವಿಧ ತ್ಯಾಜ್ಯ ನಿರ್ವಹಣೆ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಸೋಮವಾರ ಶನಿವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ, ಪ್ರತಿ ಸೋಮವಾರ ಗುರುವಾರ ಬೆಳಗ್ಗೆ 8:02 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ, ಪ್ರತಿ ಮಂಗಳವಾರ ಶುಕ್ರವಾರ ಸಂಜೆ 5:45 ಆಕಾಶವಾಣಿ ವಿವಿಧ ಭಾರತಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಸ್ ಪರಶಿವಮೂರ್ತಿ. ಗೋವಾದಲ್ಲಿ 53ನೇ ಆವೃತ್ತಿಯ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ವರ್ಣರಂಜಿತ ಚಾಲನೆ. ಶೋಷಿತ ವರ್ಗವನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಹಲವು ಕ್ರಮ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ. ಕಾಂಬೋಡಿಯಾದಲ್ಲಿ ಇದೇ 22 ಮತ್ತು 23ರಂದು ಆಸಿಯಾನ್ ರಕ್ಷಣಾ ಸಚಿವರ ಸಭೆ, ರಾಜನಾಥ್ ಸಿಂಗ್ ಭಾಗಿ. 2ನೇ T20 ಕ್ರಿಕೆಟ್ ಪಂದ್ಯ, ಆತಿಥೇಯ ನ್ಯೂಜಿಲೆಂಡ್ ಎದುರು ಭಾರತಕ್ಕೆ 65 ರನ್ಗಳ ಜಯ. ಕತಾರ್ನಲ್ಲಿ ಇಂದಿನಿಂದ ಫಿಫಾ ವಿಶ್ವಕಪ್ 2022 ಪಂದ್ಯಾವಳಿ. ನಾಗರಿಕರು, ರೈತರು, ಯುವಕರು, ಮಹಿಳೆಯರು, ಮೀನುಗಾರರ ಸಬಲೀಕರಣಕ್ಕೆ ತಮ್ಮ ಸರ್ಕಾರ ಕಾರ್ಯನಿರ್ವಹಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಗುಜರಾತ್ನ ವೆರಾವಲ್ನಲ್ಲಿ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮಾತನಾಡಿದ ಅವರು, ಉಚಿತ ಅಡುಗೆ ಅನಿಲ ಸಂಪರ್ಕ, ಶೌಚಾಲಯ ಸಂಪರ್ಕ, ಘರ್ ಘರ್ ನಲ್ ಸೆ ಜಲ್ ಮತ್ತು ಆಯುಷ್ಮಾನ್ ಭಾರತ್ನಂತಹ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಬೆಳಕು ಚೆಲ್ಲಿದರು. ಬಳಿಕ ಅವರು ರಾಜ್ಕೋಟ್ನ ಧೋರಾಜಿಯಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದರು. ಸೌರಾಷ್ಟ ಪ್ರದೇಶ 2 ದಶಕಗಳ ಕಾಲ ತೀವ್ರ ನೀರಿನ ಸಮಸ್ಯೆ ಎದುರಿಸುತ್ತಿತ್ತು. ಬಿಜೆಪಿ ಸರ್ಕಾರದ ಪ್ರಯತ್ನಗಳಿಂದ ಈ ಸಮಸ್ಯೆ ನಿವಾರಣೆಯಾಗಿದೆ ಎಂದು ಅವರು ವಿವರಿಸಿದರು. 53ನೇ ಆವೃತ್ತಿಯ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ಗೋವಾದ ತಾಲೇಗಾಂವ್ನಲ್ಲಿರುವ ಡಾ ಶ್ಯಾಮ್ಪ್ರಸಾದ್ ಮುಖರ್ಜಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಸಂಜೆ ವರ್ಣರಂಜಿತ ಚಾಲನೆ ದೊರೆಯಿತು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಚಲನಚಿತ್ರೋತ್ಸವ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಿನಿಮಾ ಕ್ಷೇತ್ರದ ಮುಂದಾಳತ್ವ ವಹಿಸಲು ಭಾರತದಲ್ಲಿ ಎಲ್ಲ ಸಂಪನ್ಮೂಲಗಳಿವೆ. ಭಾರತ ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವದ ವೇಳೆಗೆ ಮಾಹಿತಿಯ ಹಬ್ ಆಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಬಾರಿಯ ಚಲನಚಿತ್ರೋತ್ಸವದಲ್ಲಿ 79 ದೇಶಗಳ 280 ಚಲನಚಿತ್ರಗಳು ಪ್ರದರ್ಶನಗೊಳ್ಳಲಿವೆ. ಚಿತ್ರೋತ್ಸವ ಇಂದಿನಿಂದ ನವೆಂಬರ್ 28ರವರೆಗೆ ನಡೆಯಲಿದೆ. ಗೋವಾ ರಾಜ್ಯಪಾಲ ಪಿಎಸ್ ಶ್ರೀಧರನ್, ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್, ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಹಾಗೂ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಎಲ್ ಮುರುಗನ್, ಚಲನಚಿತ್ರ ರಂಗದ ದಿಗ್ಗಜರು ಪಾಲ್ಗೊಂಡಿದ್ದಾರೆ. ಚಿತ್ರರಂಗದ ಖ್ಯಾತರಾದ ಮೃಣಾಳ್ ಠಾಕೂರ್, ವರುಣ್ ಧವನ್, ಕ್ಯಾಥರಿನೆ ತೆರೇಸಾ, ಸಾರಾ ಅಲಿ ಖಾನ್, ಕಾರ್ತಿಕ್ ಆರ್ಯನ್ ಮತ್ತು ಅಮೃತಾ ಖನ್ವಿಲ್ಕರ್ ಉದ್ಘಾಟನಾ ಸಮಾರಂಭದ ಕೇಂದ್ರ ಬಿಂದುವಾಗಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಪ್ರತಿ ಬಾರಿ ಏನಾದರೊಂದು ಹೊಸತನ್ನು ತರುತ್ತದೆ, ಈ ಬಾರಿಯ ಚಿತ್ರೋತ್ಸವವೂ ಇದಕ್ಕೆ ಹೊರತಾಗಿಲ್ಲ, ಈ ವೇದಿಕೆಯ ಮೂಲಕ ವಿಶ್ವದ ಮೂಲೆ ಮೂಲೆಯನ್ನು ತಲುಪಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಡೀಟರ್ ಬರ್ನರ್ ನಿರ್ದೇಶನದ ಆಸ್ಟ್ರೇಲಿಯಾದ ಚಲನಚಿತ್ರ ಅಲ್ಮಾ ಅಂಡ್ ಆಸ್ಕರ್ ಮೊದಲ ಚಿತ್ರವಾಗಿ ಪ್ರದರ್ಶನಗೊಳ್ಳಲಿದೆ. ಭಾರತದಿಂದ 25 ಫೀಚರ್ ಫಿಲಂ ಹಾಗೂ 19 ನಾನ್ ಫೀಚರ್ ಫಿಲಂಗಳು ಪ್ರದರ್ಶನವಾಗಲಿವೆ. ಸ್ಪ್ಯಾನಿಷ್ ಚಲನಚಿತ್ರ ನಿರ್ದೇಶಕ ಕಾರ್ಲೋಸ್ ಸೌರಾ ಅವರಿಗೆ ಈ ಬಾರಿಯ ಸತ್ಯಜಿತ್ರೆ ಜೀವಮಾನ ಸಾಧನೆ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ. ಪರಿಶಿಷ್ಟ ಪಂಗಡ ಆದಿವಾಸಿ ಸಮುದಾಯಗಳ ಅಭಿವೃದ್ಧಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿವೆ ಎಂದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ. ಕರ್ನಾಟಕದ ಬಳ್ಳಾರಿಯಲ್ಲಿಂದು ಆಯೋಜಿಸಲಾಗಿದ್ದ ಪರಿಶಿಷ್ಟ ಪಂಗಡಗಳ ನವಶಕ್ತಿ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ತಳ ಸಮುದಾಯಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಪ್ರಯತ್ನ ನಡೆದಿದೆ ಎಂದರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಅರ್ಜುನ್ ಮುಂಡಾ ಮಾತನಾಡಿ, ಬಳ್ಳಾರಿಯಲ್ಲಿ ಏಕಲವ್ಯ ವಸತಿ ಶಾಲೆ ಸ್ಥಾಪಿಸಲಾಗುವುದು, ತಳವಾರ ಪರಿವಾರ ಕಾಡು ಕುರುಬರ ಸಮಸ್ಯೆಯನ್ನು ಶೀಘ್ರದಲ್ಲೇ ನಿವಾರಿಸಲಾಗುವುದು ಎಂದು ಹೇಳಿದರು. ಕೇಂದ್ರ ಕಲ್ಲಿದ್ದಲು, ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಕೇಂದ್ರ ಸರ್ಕಾರ ಸದಾ ದುರ್ಬಲ ಜನರ ಏಳಿಗೆಗೆ ಸ್ಪಂದಿಸುತ್ತದೆ ಎಂದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಪರಿಶಿಷ್ಟ ಸಮುದಾಯ ಪರಿಶಿಷ್ಟ ಪಂಗಡಗಳ ಉಪಯೋಜನೆಯಡಿ ಈ ವರ್ಷ 28,000 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದ್ದು, ಸಮಾಜ ಕಲ್ಯಾಣ ಇಲಾಖೆಗೆ 6,000 ಕೋಟಿ ರೂಪಾಯಿ ಒದಗಿಸಲಾಗಿದೆ. ಪರಿಶಿಷ್ಟ ಪಂಗಡಗಳ ಸಮುದಾಯಕ್ಕೆ ಪ್ರತ್ಯೇಕ ಇಲಾಖೆ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಮೀಸಲಾತಿಯನ್ನು 15%-17% ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಕ್ಕೆ 3%-7% ಹೆಚ್ಚಳ ಸಂವಿಧಾನಬದ್ಧ ನಿರ್ಧಾರವಾಗಿದ್ದು, ತಳ ಸಮುದಾಯದವರಿಗೆ ಸ್ವಾಭಿಮಾನದ ಬದುಕನ್ನು ನೀಡಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ತಿಂಗಳ 22ರಂದು ಕಾಂಬೋಡಿಯಾಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಆಸಿಯಾನ್ ರಕ್ಷಣಾ ಸಚಿವರುಗಳ ಸಭೆಯ ಅಧ್ಯಕ್ಷರಾಗಿ ಕಾಂಬೋಡಿಯಾದ ಸಿಎಂ ರೀಪ್ನಲ್ಲಿ 9ನೇ ವಾರ್ಷಿಕ ಸಭೆ ಆಯೋಜಿಸುತ್ತಿದೆ. ರಾಜನಾಥ್ ಸಿಂಗ್ ಅವರು ಇದೇ 23ರಂದು ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಕಾಂಬೋಡಿಯಾದ ಪ್ರಧಾನಮಂತ್ರಿಯವರನ್ನು ಭೇಟಿ ಮಾಡಲಿದ್ದಾರೆ. ಭಾರತ ಆಸಿಯಾನ್ ಸಂಬಂಧದ 30 ವರ್ಷಗಳ ಸ್ಮರಣಾರ್ಥ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಭಾರತ ಆಸಿಯಾನ್ ರಕ್ಷಣಾ ಸಚಿವರುಗಳ ಸಭೆಗೆ ಭಾರತ ಮತ್ತು ಕಾಂಬೋಡಿಯಾ ಸಹ ಅಧ್ಯಕ್ಷತೆ ವಹಿಸಲಿವೆ. ಭಾರತ ಆಸಿಯಾನ್ ಸಹಭಾಗಿತ್ವ ಹೆಚ್ಚಿಸಲು ವಿವಿಧ ಉಪಕ್ರಮಗಳನ್ನು ಸಭೆಯಲ್ಲಿ ಘೋಷಿಸುವ ಸಾಧ್ಯತೆಯಿದೆ. ಭಾರತ 1992ರಲ್ಲಿ ಆಸಿಯಾನ್ನ ಸಂವಾದ ಪಾಲುದಾರನಾಗಿದ್ದು, 2010ರ ಅಕ್ಟೋಬರ್ 12ರಂದು ವಿಯೆಟ್ನಾಂನ ಹನೋಯ್ನಲ್ಲಿ ಎಡಿಎಂಎಂ ಪ್ಲಸ್ ಉದ್ಘಾಟನಾ ಸಭೆಯನ್ನು ಕರೆಯಲಾಗಿತ್ತು. ಆಸಿಯಾನ್ ಮತ್ತು ಪ್ಲಸ್ ದೇಶಗಳ ನಡುವೆ ಸಂವಾದ ಹಾಗೂ ಸಹಕಾರ ಹೆಚ್ಚಿಸಲು 2017ರಿಂದ ಎಡಿಎಂಎಂ ಪ್ಲಸ್ ಸಚಿವರುಗಳು ವಾರ್ಷಿಕವಾಗಿ ಸಭೆ ನಡೆಸುತ್ತಿದ್ದಾರೆ. ಭಾರತ ಮತ್ತು ಆಸಿಯಾನ್ ತಮ್ಮ ಸಂಬಂಧವನ್ನು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ವೃದ್ಧಿಸಿಕೊಂಡಿವೆ. ರಕ್ಷಣಾ ಸಚಿವರು ಭಾಗವಹಿಸುವ ದೇಶಗಳ ತಮ್ಮ ಸಹವರ್ತಿಗಳೊಂದಿಗೆ ದ್ವಿಪಕ್ಷೀಯ ಚರ್ಚೆಗಳನ್ನು ನಡೆಸಲಿದ್ದಾರೆ. ಮಾತುಕತೆ ವೇಳೆ ರಾಜನಾಥ್ ಸಿಂಗ್ ಅವರು ರಕ್ಷಣಾ ಸಹಕಾರದ ವಿಷಯಗಳು ಮತ್ತು ಪರಸ್ಪರ ಪ್ರಯೋಜನಕಾರಿ ಅಂಶಗಳನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗೋಪಾಯಗಳ ಕುರಿತು ಚರ್ಚಿಸಲಿದ್ದಾರೆ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಸಿಒಪಿಯ 27ನೇ ಆವೃತ್ತಿಯ ಸಮಾರೋಪ ಸಮಾರಂಭ ಈಜಿಪ್ಟ್ನ ಶರ್ಮ್ ಎಲ್ ಶೈಕ್ನಲ್ಲಿ ಇಂದು ನಡೆಯಿತು. ಸಮಾವೇಶದಲ್ಲಿ ಭವಿಷ್ಯದ ಸಮಗ್ರ ಹವಾಮಾನ ಗುರಿಗಳ ಸಾಧನೆಗಾಗಿ ಎಲ್ಲ ರಾಷ್ಟಗಳು ಒಗ್ಗೂಡಿ ಕಾರ್ಯನಿರ್ವಹಿಸುವ ಪಣತೊಟ್ಟವು. ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳಿಗೆ ತುತ್ತಾಗುವ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟಗಳ ನಷ್ಟ ಭರಿಸಲು ಈ ನಿಧಿ ನೆರವಾಗಲಿದೆ. ಅಂತಿಮ ಸಮಗ್ರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪರಿಸರ ಖಾತೆ ಸಚಿವ ಭೂಪೇಂದ್ರ ಯಾದವ್, ನಷ್ಟ ಮತ್ತು ಹಾನಿ ಸರಿದೂಗಿಸಲು ನಿಧಿ ವ್ಯವಸ್ಥೆಯ ಒಪ್ಪಂದ ಏರ್ಪಟ್ಟು ಈ ಸಭೆ ಐತಿಹಾಸಿಕ ಎಂದು ಬಣ್ಣಿಸಿದರು. ಹವಾಮಾನ ಬದಲಾವಣೆ ನಿಗ್ರಹದ ಭಾಗವಾಗಿ ಸುಸ್ಥಿರ ಜೀವನ ಶೈಲಿ ಮತ್ತು ಸುಸ್ಥಿರ ಬಳಕೆ ಹಾಗೂ ಉತ್ಪಾದನಾ ವಿಧಾನಗಳತ್ತ ಬದಲಾವಣೆಯ ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹವಾಮಾನ ವೈಪರೀತ್ಯ ನಿಗ್ರಹಕ್ಕೆ ಅಭಿವೃದ್ಧಿ ಹೊಂದಿರುವ ರಾಷ್ಟಗಳು ಮುಂದಾಳತ್ವ ವಹಿಸಬೇಕಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟರು. ರಸಗೊಬ್ಬರ ವಲಯಕ್ಕೆ ಸಂಬಂಧಿಸಿದ ವಿವಿಧ ಅಂಶಗಳ ಕುರಿತು ಕೇಂದ್ರ ರಸಗೊಬ್ಬರ ಇಲಾಖೆ ಕಾರ್ಯದರ್ಶಿ ಅರುಣ್ ಸಿಂಘಾಲ್ ಅವರೊಂದಿಗೆ ನಾಳೆ ರಾತ್ರಿ 9:30ಕ್ಕೆ ಆಕಾಶವಾಣಿಯ ನೇರ ಚರ್ಚೆ ಪ್ರಸಾರವಾಗಲಿದೆ. ನಮ್ಮ ದ್ವಿಭಾಷಿಕ ನೇರ ಫೋನ್ಇನ್ ಕಾರ್ಯಕ್ರಮ ಪಬ್ಲಿಕ್ ಸ್ಪೀಕ್ನಲ್ಲಿ ಇದು ಬಿತ್ತರವಾಗುವುದು. ಕೇಳುಗರು, ಒಂದು ದೇಶ ಒಂದು ರಸಗೊಬ್ಬರ ಯೋಜನೆ, ದೇಶದಲ್ಲಿ ರಸಗೊಬ್ಬರಗಳ ಲಭ್ಯತೆ, ನ್ಯಾನೋ ಯೂರಿಯಾ ಬಳಕೆ ಹಾಗೂ ನ್ಯಾನೋ ರಸಗೊಬ್ಬರ ಮತ್ತು ರಸಗೊಬ್ಬರ ವಲಯಕ್ಕೆ ಸಂಬಂಧಿಸಿದ ಇತರ ಪ್ರಶ್ನೆಗಳಿಗೆ ತಜ್ಞರಿಗೆ ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಕೇಳುಗರು ರಾತ್ರಿ 9:30ರ ನಂತರ ದೂರವಾಣಿ ಸಂಖ್ಯೆ 011-23-71-71-06 ಹಾಗೂ 011-23-31-44-44ಕ್ಕೆ ಕರೆ ಮಾಡಬಹುದಾಗಿದೆ. ನೇರ ಪ್ರಸಾರ ಕಾರ್ಯಕ್ರಮವನ್ನು ಎಫ್ಎಂ ಗೋಲ್ಡ್ ವಾಹಿನಿ ಹೆಚ್ಚುವರಿ ತರಂಗಾಂತರಗಳಲ್ಲಿ ಆಲಿಸಬಹುದಾಗಿದೆ. ನಮ್ಮ ವೆಬ್ಸೈಟ್ newsonair.nic.in ಹಾಗೂ ಯೂಟ್ಯೂಬ್ ವಾಹಿನಿಯಲ್ಲೂ ಇದು ಲಭ್ಯವಾಗುವುದು. ಫಿಫಾ ವಿಶ್ವಕಪ್ 2022 ಉದ್ಘಾಟನಾ ಸಮಾರಂಭದಲ್ಲಿ ಭಾರತವನ್ನು ಪ್ರತಿನಿಧಿಸಲು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಇಂದು ಮಧ್ಯಾಹ್ನ ಕತಾರ್ ತಲುಪಿದ್ದಾರೆ. ಭಾರತ ಮತ್ತು ಕತಾರ್ ಉತ್ತಮ ಬಹುಪಕ್ಷೀಯ ಸಹಕಾರ ಹೊಂದಿದ್ದು, ಕಳೆದ ಹಣಕಾಸು ವರ್ಷದಲ್ಲಿ ದ್ವಿಪಕ್ಷೀಯ ವ್ಯಾಪಾರ ವಹಿವಾಟು 15 ಶತಕೋಟಿ ಅಮೆರಿಕನ್ ಡಾಲರ್ನಷ್ಟಿತ್ತು. ಕತಾರ್ ಭೇಟಿಯ ವೇಳೆ ಉಪರಾಷ್ಟಪತಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕತಾರ್ ರಾಜಧಾನಿ ದೋಹಾದಲ್ಲಿ ಇಂದಿನಿಂದ 2022 ಸಾಲಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ ಮುಂದಿನ ತಿಂಗಳ 18ರವರೆಗೆ ನಡೆಯಲಿದೆ. 4 ವರ್ಷಗಳಿಗೊಮ್ಮೆ ನಡೆಯುವ ವಿಶ್ವಕಪ್ನ 22ನೇ ಆವೃತ್ತಿ ಉತ್ತರ ದೋಹಾದಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಅಲ್ಬೈತ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 32 ತಂಡಗಳು ಪ್ರಶಸ್ತಿಗಾಗಿ ಸೆಣಸಲಿವೆ. ಮೌಂಟ್ ಮೌನ್ ಗೌರೋಯಿನ ಬೇ ಓವಲ್ ಕ್ರೀಡಾಂಗಣದಲ್ಲಿ ನಡೆದ 2ನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ನ್ಯೂಜಿಲೆಂಡ್ ತಂಡವನ್ನು ಭಾರತ 65 ರನ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೋವಾದಲ್ಲಿ 53ನೇ ಆವೃತ್ತಿಯ ಭಾರತೀಯ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ವರ್ಣರಂಜಿತ ಚಾಲನೆ. ಶೋಷಿತ ವರ್ಗವನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಹಲವು ಕ್ರಮ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ. ಕಾಂಬೋಡಿಯಾದಲ್ಲಿ ಇದೇ 22 ಮತ್ತು 23ರಂದು ಆಸಿಯಾನ್ ರಕ್ಷಣಾ ಸಚಿವರ ಸಭೆ, ರಾಜನಾಥ್ ಸಿಂಗ್ ಭಾಗಿ. ಕತಾರ್ನಲ್ಲಿ ಇಂದಿನಿಂದ ಫಿಫಾ ವಿಶ್ವಕಪ್ 2022 ಪಂದ್ಯಾವಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದು ಆಕಾಶವಾಣಿ. ಏರ್ನೆಸ್ಟ್ ಕಾರ್ಯಕ್ರಮ ಮುಂದುವರಿಯುತ್ತಿದೆ. ಅನೇಕ ಯುವಜನರು ತಮ್ಮ ಕನಸಿನ ಭಾರತ ಹೇಗಿರಬೇಕು ಎಂದು ಅಭಿಪ್ರಾಯಪಟ್ಟಿದ್ದನ್ನ ಕೇಳಿದ್ರಿ. ಕಾರ್ಯಕ್ರಮ ಮುಂದುವರಿಯುತ್ತಾ, ಎಲ್ಲರಿಗೂ ನಮಸ್ಕಾರ. ನಾನು ರೇಣುಕಾ, ತೃತೀಯ ಬಿಕಾಂ ವಿದ್ಯಾರ್ಥಿನಿ. ಭವಿಷ್ಯ ಭಾರತದ ನನ್ನ ಕನಸು ಏನಂದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯೇ ಹೇಳಬೇಕು. ಅದೆಷ್ಟೋ ಚಿಕಿತ್ಸೆಗಳಿಗೆ ನಾವು ವಿದೇಶಗಳ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದೀವಿ. ಅಷ್ಟೇ ಅಲ್ಲ, ಇತ್ತೀಚೆಗೆ ವೈದ್ಯಕೀಯ ಶಿಕ್ಷಣಕ್ಕೆ ಯುವಜನತೆ ವಿದೇಶಗಳಿಗೆ ಹೋಗ್ತಿರೋದು ಬೇಸರದ ಸಂಗತಿ. ಹಾಗಾಗಿ ನನ್ನ ಕನಸಿನ ಭಾರತದಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯಗಳು ಎಲ್ಲರಿಗೂ ಕೈಗೆಟುಕುವಂತಹ ಶಿಕ್ಷಣವನ್ನ ನೀಡಬೇಕು, ಹಾಗೂ ಭಾರತದ ಆಯುರ್ವೇದ ಚಿಕಿತ್ಸೆಯ ಮೂಲಕ ಕಾಯಿಲೆಗಳನ್ನು ಗುಣಪಡಿಸುವಿಕೆ ಹೆಚ್ಚಾಗಬೇಕು. ಎಲ್ಲಾ ಚಿಕಿತ್ಸಾ ಸೌಲಭ್ಯಗಳು ನಮ್ಮ ಭಾರತದಲ್ಲೇ ಸಿಗಬೇಕು. ಈ ರೀತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ನಾನು ನನ್ನ ಕನಸಿನ ಭಾರತದಲ್ಲಿ ಕಾಣೋಕೆ ಇಷ್ಟಪಡ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ಮೇಘನಾ ಎಸ್ಬಿ ರವರ ಕನಸಿನ ಭಾರತ ಏನು ಅಂತ ಕೇಳೋಣ. ಎಲ್ಲರಿಗೂ ನಮಸ್ಕಾರಗಳು. ಭವಿಷ್ಯದ ಭಾರತದಲ್ಲಿ ನನ್ನ ಕನಸು ಮಹಿಳಾ ಸಬಲೀಕರಣ ಕುರಿತು. ಲಿಂಗ ತಾರತಮ್ಯತೆ, ಅಸಮಾನತೆ, ಅನರ್ಹತೆ ಹಾಗೂ ಇನ್ನಿತರ ಬಗೆಯ ಸಂಕಷ್ಟಗಳಿಗೆ ಒಳಗಾಗಿರುವ ಮಹಿಳೆಯರು ಕೂಡ ಪುರುಷರಷ್ಟೇ ಸರಿ ಸಮಾನಾದ ಅಂತಸ್ತು ಹಾಗೂ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶ ನೀಡಬೇಕು ಎನ್ನುವುದು ಮಹಿಳಾ ಸಬಲೀಕರಣದ ಮೂಲ ಉದ್ದೇಶವಾಗಿದೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ಭಾರತದ ರಾಷ್ಟ್ರೀಯ ಪ್ರಕಟಣೆಯಲ್ಲಿ ಸೂಚಿಸುವ ಕಾರ್ಯತಂತ್ರಗಳನ್ನು ನಾವು ಇಲ್ಲಿ ಕಾಣಬಹುದು. ಸ್ತ್ರೀಯರ ರಾಜಕೀಯ ಸಹಭಾಗಿತ್ವವನ್ನು ಪಡೆಯಲು ಚುನಾವಣೆಗಳಲ್ಲಿ ಕನಿಷ್ಠ 33ರಷ್ಟು ಸ್ಥಾನಗಳನ್ನು ಅವರಿಗಾಗಿ ಮೀಸಲಿಡಬೇಕು. ಮಾತ್ರವಲ್ಲ, ಕೆಲವೊಂದು ಅಧಿಕಾರದ ಹುದ್ದೆಗಳನ್ನು ಹಾಗೂ ಗ್ರಾಮಗಳ ಹಂತದ ನೌಕರಶಾಹಿಯಲ್ಲಿ ಸ್ತ್ರೀಯರಿಗಾಗಿ ಮೀಸಲಿರಿಸಬೇಕು. ಆರ್ಥಿಕ ರಂಗದಲ್ಲಿ ಆದಾಯ ನೀಡುವಂತಹ ಕೆಲವೊಂದು ಹೊಸ ಯೋಜನೆಗಳನ್ನು ಸ್ತ್ರೀಯರಿಗಾಗಿ ಜಾರಿಗೊಳಿಸಬೇಕು. ಜೊತೆಗೆ ಗ್ರಾಮಾಭಿವೃದ್ಧಿಯ ದೃಷ್ಟಿಯಿಂದ ಕೈಗೊಳ್ಳಲಾದ ಎಲ್ಲಾ ಅಭಿವೃದ್ಧಿ ಯೋಜನೆಗಳಲ್ಲೂ ಒಂದು ನಿರ್ದಿಷ್ಟ ಸಂಖ್ಯೆಯ ಸ್ತ್ರೀಯರು ಅವುಗಳ ಫಲಾನುಭವಿಗಳಾಗುವಂತೆ ನೋಡಿಕೊಳ್ಳುವುದು. ಈ ಮೊದಲು ಮಹಿಳೆಯ ಜೀವನವು ಅವಳ ಮನೆಯ 4 ಗೋಡೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗ ಕಾಲ ಬದಲಾಗುತ್ತಿದೆ. ಮಹಿಳೆಯು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮುನ್ನುಗ್ಗುತ್ತಿದ್ದಾರೆ. ಭಾರತೀಯ ಮಹಿಳೆಯು ಹೊಲದಲ್ಲಿ ಕೆಲಸ ಮಾಡುವುದರಿಂದ ಹಿಡಿದು ಮೌಂಟ್ ಎವರೆಸ್ಟ್ ಶಿಖರ ಹತ್ತುವ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂದರೆ ಅದಕ್ಕೆ ಮಹಿಳಾ ಸಬಲೀಕರಣವೇ ಕಾರಣವೆಂದರೆ ತಪ್ಪಾಗದು. ಸ್ವಾಮಿ ವಿವೇಕಾನಂದರು ಹೇಳಿದ ಪ್ರಕಾರ, ಕಂಟ್ರೀಸ್ ಅಂಡ್ ನೇಷನ್ಸ್ ವಿಚ್ ಡು ನಾಟ್ ರೆಸ್ಪೆಕ್ಟ್ ವುಮೆನ್ ಹ್ಯಾವ್ ನೆವರ್ ಬಿಕಮ್ ಗ್ರೇಟ್ ನಾರ್ ವಿಲ್ ಬಿ ಎವರ್ ಇನ್ ಫ್ಯೂಚರ್. ಅಂದರೆ ಮಹಿಳೆಯರನ್ನು ಗೌರವಿಸಿದ ದೇಶಗಳು ಮತ್ತು ರಾಷ್ಟ್ರಗಳು ಎಂದಿಗೂ ಶ್ರೇಷ್ಠವಾಗಲಿಲ್ಲ ಅಥವಾ ಭವಿಷ್ಯದಲ್ಲಿ ಎಂದಿಗೂ ಇರುವುದಿಲ್ಲ ಎಂದು ಹೇಳುತ್ತಾರೆ. ಹೌದು, ಖಂಡಿತವಾಗಿಯೂ ಇದು ನಿಜವಾದ ಮಾತು. ಮಹಿಳಾ ಸಬಲೀಕರಣದ ಮೂಲ ಉದ್ದೇಶವನ್ನು ನೋಡುವುದಾದರೆ ಮೊದಲನೆಯದಾಗಿ ಶಿಕ್ಷಣ. ಮಹಿಳೆಯರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ಶಿಕ್ಷಣ ಅತ್ಯವಶ್ಯಕ. ಮಹಿಳೆಯರು ಶಿಕ್ಷಣ ಪಡೆಯುವುದರಿಂದ ದುಡಿಯಬಹುದು, ಬೇರೆಯವರ ಮೇಲೆ ಅವಲಂಬಿತವಾಗದೆ ಸ್ವಾವಲಂಬಿಯಾಗಿ ಬದುಕಬಹುದು, ಮೌಢ್ಯಾಚರಣೆಯಿಂದ ದೂರವಾಗಬಹುದು. ಎರಡನೆಯದಾಗಿ, ಲಿಂಗ ತಾರತಮ್ಯದ ನಿವಾರಣೆ. ಸಮಾಜದಲ್ಲಿ ಮಹಿಳೆಯರಿಗೆ ಅರ್ಹವಾದ ಗೌರವ ಮತ್ತು ಸ್ಥಾನಮಾನವನ್ನು ನೀಡಬೇಕು. ಇದರಿಂದಾಗಿ ಲಿಂಗ ತಾರತಮ್ಯವು ನಿವಾರಣೆಯಾಗುತ್ತದೆ. ಸಬಲೀಕರಣದ ಗುರಿಯನ್ನು ಸಾಧಿಸಲು ಎಲ್ಲಾ ಹಂತಗಳಲ್ಲಿ ಮತ್ತು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಕ್ರಿಯ ಪಾಲ್ಗೊಳ್ಳಲು ಅವರಿಗೆ ಅವಕಾಶವನ್ನು ಒದಗಿಸಬೇಕು. ಮಹಿಳೆಯರು ಸಮಾಜದಲ್ಲಿ ಸಂತೋಷ, ಸುರಕ್ಷಿತ ಮತ್ತು ಗೌರವಾನ್ವಿತ ಜೀವನ ನಡೆಸಿದಾಗ ಮಾತ್ರ ಮಹಿಳಾ ಸಬಲೀಕರಣ ಸಾಧ್ಯವಾಗುತ್ತದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಹೆಣ್ಣಿನಿಂದ ಜಗತ್ತಿನ ಅಸ್ತಿತ್ವ ಉಳಿಯಲು ಸಾಧ್ಯ. ಜನರನ್ನು ಮಹಿಳಾ ಸಬಲೀಕರಣದ ಬಗ್ಗೆ ಜಾಗೃತಿಗೊಳಿಸಬೇಕಾದರೆ ಮೊದಲು ಮಹಿಳೆಯನ್ನು ಜಾಗೃತಿಗೊಳಿಸಬೇಕು. ಒಂದು ಸಲ ಮಹಿಳೆ ಪ್ರಗತಿಯ ಪಥದಲ್ಲಿ ಚಲಿಸಲು ಆರಂಭಿಸಿದರೆ ಇಡೀ ಕುಟುಂಬ, ಹಳ್ಳಿ ಹಾಗೂ ಸಂಪೂರ್ಣ ದೇಶದ ಪ್ರಗತಿಯಾಗುತ್ತದೆ ಎಂದು ಹೇಳುತ್ತಾ ನನ್ನ ಕನಸಿನ ಭಾರತವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮಹಿಳಾ ಸಬಲೀಕರಣ ಭಾರತದ ಅವಿಭಾಜ್ಯ ಅಂಗವೇ ಸರಿ. ಈ ಕುರಿತು ನಿಮಗಿರುವ ಕನಸು ನನಸಾಗಲಿ ಎಂಬುದು ನಮ್ಮೆಲ್ಲರ ಆಶಯ ಕೂಡ ಮೇಘನ. ಈಗ ಕನಸಿನ ಭಾರತದ ಕುರಿತು ತಮ್ಮ ಅಭಿಪ್ರಾಯ ಹೇಳಲಿದ್ದಾರೆ ಪೂಜಾ. ಎಲ್ಲರಿಗೂ ನಮಸ್ಕಾರ. ನನ್ನ ಹಾಬೀಸ್ ಮ್ಯೂಸಿಕ್ ಕೇಳೋದು. ಭವಿಷ್ಯ ಭಾರತದಲ್ಲಿ ನನ್ನ ಕನಸು ತಂತ್ರಜ್ಞಾನಕ್ಕೆ ಸಂಬಂಧಿಸಿದೆ. ಈಗ ತಂತ್ರಜ್ಞಾನವು ಮನುಷ್ಯನನ್ನೇ ಮೀರಿಸುತ್ತಿದೆ. ಮೊದಲು ಮನುಷ್ಯ ಯಂತ್ರಗಳನ್ನು ನಿಯಂತ್ರಿಸುತ್ತಿದ್ದ, ಇದೀಗ ಯಂತ್ರಗಳೇ ಮನುಷ್ಯನನ್ನು ನಿಯಂತ್ರಿಸುವ ಕಾಲದತ್ತ ನಾವು ಹೆಜ್ಜೆ ಹಾಕುತ್ತಿದ್ದೇವೆ. ಆಟೋ ಮಿಷಿನ್ನಿಂದಾಗಿ ಮನುಷ್ಯರ ಕೆಲಸಗಳನ್ನು ಯಂತ್ರಗಳೇ ನಿಭಾಯಿಸುವ ಕಾಲವು ಬಂದಾಗಿದೆ. ಹೀಗಿದ್ದರೂ ತಂತ್ರಜ್ಞಾನವನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ರೂಪಿಸಿಕೊಳ್ಳುವ ಮನುಷ್ಯನ ಆಸೆ ಬದಲಾಗಿಲ್ಲ. ಭವಿಷ್ಯದಲ್ಲಿ ಕೂಡ ತಾನು ಈಗ ಎದುರಿಸುತ್ತಿರುವ ಸಮಸ್ಯೆಗಳನ್ನು ನಿಭಾಯಿಸುವ, ತನ್ನ ಬದುಕನ್ನು ಇನ್ನಷ್ಟು ಉತ್ತಮಪಡಿಸಬಲ್ಲ ತಂತ್ರಜ್ಞಾನವನ್ನು ಆವಿಷ್ಕರಿಸುವುದು ಮಾನವನ ಇರಾದೆಯಾಗಿದೆ. ಈಗ ಮೊಬೈಲ್ ಪರದೆಯೇ ಬೆರಳಚ್ಚನ್ನು ಗುರುತಿಸಿಟ್ಟುಕೊಳ್ಳುತ್ತದೆ, ಆದರೆ ಹೊಸ ಬಗೆಯ ಬೆರಳಚ್ಚು ಸ್ಕ್ಯಾನರ್ ಸ್ಮಾರ್ಟ್ಫೋನ್ನ ಪರದೆಯೊಳಗೆ ಬರಲಿದೆ.